ಮೊದಲು ನಿಮ್ಮ ನಾ ಕಂಡಾಗ ನನ್ನ ರೀ ಎಂದಾಗ ನಗು ನಾ ಬಂದಾಗ ಸಂಗಾತಿ ಮೊದಲು ನಿಮ್ಮ ನಾ ಕಂಡಾಗ ನನ್ನ ರೀ ಎಂದಾಗ ನಗು ನಾ ಬಂದಾಗ ಮೈಯೆಲ್ಲ ನಾಚಿ ದೇವತೆ ನಿಂತೋರೆ ಬಾಳಲ್ಲಿ ಪ್ರೀತಿ ಬರತೆ ಮುಡಿದೋಳೆ ನನ್ನ ಕೈಗೆ ಹಿಡಿದೋಳೆ ಬಂಡೆ ಹಂಗೆ ಪಡ್ಕೊಳ್ಳೆ ಕೈಗೆ ಬಂಡೆ ನಾದ ಕಿವಿ ಕಡ್ಡಿ ಕೆಂಪು ನಿನ್ನ ಅಂದ ಚಂದ ಕಣ್ಣಿಗೆ ಸೊಂಪು ಕೈಗೆ ಬಂಡೆ ನಾದ ಕಿವಿಗಳಿ ಕೆಂಪು ನಿನ್ನ ಅಂದ ಚಂದ ಕಣ್ಣಿಗೆ ಸೊಂಪು ಜೇನು ತುಂಬಿಟ್ಟಾವುದು ಸಿಹಿಗಡಿಗೆ ಮತ್ತೆ ಬೇಕೆನ್ಸಿದ್ದೆ ಇಲ್ಲ ಸಾ ಕೆಲ್ಸಿದ್ದೆ ಇನ್ನು ಏನನ್ಸಿದೆ ಹೇಳು ನೀ ಸಂಗಾತಿ ಮೊದಲು ನಿಮ್ಮ ನಾ ಕಂಡಾಗ ನನ್ನ ರೀ ಎಂದಾಗ ನಕ್ಕು ನಾ ಬಂದಾಗ ಮೈಯೆಲ್ಲ ನಾಚಿ ಬೆವತು ನಿಂತೋರೆ ಬಾಳಲ್ಲಿ ಪ್ರೀತಿ ಬರತು ತಂದೋರೆ ಹೂವ ಮುಡಿದೋಳೆ ನನ್ನ ಕೈಗೆ ಹಿಡಿದೋಳೆ ಬಂಡೆ ಹಂಗೆ ಪಡ್ಕೊಳ್ಳೆ ಕೈಗೆ ಬಂಡೆ ನಾದ ಕಿವಿ ಕಡ್ಡಿ ಕೆಂಪು ನಿನ್ನ ಅಂದ ಚಂದ ಕಣ್ಣಿಗೆ ಸೊಂಪು ಕೈಗೆ ಬಂಡೆ ನಾದ ಕಿವಿಗಳಿ ಕೆಂಪು ನಿನ್ನ ಅಂದ ಚಂದ ಕಣ್ಣಿಗೆ ಸೊಂಪು ಸಂಗಾತಿ ಮೊದಲು ನಿಮ್ಮ ನಾ ಕಂಡಾಗ ನನ್ನ ರೀ ಎಂದಾಗ ನಗು ನಾ ಬಂದಾಗ ಸಂಗಾತಿ ಮೊದಲು ನಿಮ್ಮ ನಾ ಕಂಡಾಗ ನನ್ನ ರೀ ಎಂದಾಗ ನಗು ನಾ ಬಂದಾಗ ಮೈಯೆಲ್ಲ ನಾಚಿ ದೇವತೆ ನಿಂತೋರೆ ಬಾಳಲ್ಲಿ ಪ್ರೀತಿ ಬರತೆ ತಂದೋರೆ ಹೂವ ಮುಡಿದೋಳೆ ನನ್ನ ಕೈಗೆ ಹಿಡಿದೋಳೆ ಬಂಡೆ ಹಂಗೆ ಪಡ್ಕೊಳ್ಳೆ ಕೈಗೆ ಬಂಡೆ ನಾದ ಕಿವಿ ಕಡ್ಡಿ ಕೆಂಪು ನಿನ್ನ ಅಂದ ಚಂದ ಕಣ್ಣಿಗೆ ಸೊಂಪು ಕೈಗೆ ಬಂಡೆ ನಾದ ಕಿವಿಗಳಿ ಕೆಂಪು ನಿನ್ನ ಅಂದ ಚಂದ ಕಣ್ಣಿಗೆ ಸೊಂಪು ನೀನು ಕೆಂಪಾದ್ರೆ ಗುಟ್ಟು ಊರ್ಗೆಲ್ಲ ನಾನಾಡೋ ಕಿವಿ ಮಾತೆಲ್ಲ ನೀನು ಕೆಂಪಾದ್ರೆ ಗುಟ್ಟು ಹುಟ್ಟು ಊರ್ಗೆಲ್ಲ ನನ್ನ ಕೆಳಕ್ಕಾಗ್ಲಲ್ಲ ಸುಮ್ಮನೆ ಇರುವವನಲ್ಲ ಸಾಕು ಸಾಕನಿದ್ದೆ ನಾ ಬಿಡಲ್ಲ ನನ್ನ ಕೈಯ ಹಿಡಿದೊಳ್ಳೆ ಬಳ್ಳಿ ಹಂಗೆ ಬಳ್ಕೊಳ್ಳೆ ಕೈಯ ಬಳೆ ನಾದ ಕಿವಿ ಕಡಿ ಕೆಂಪು ನಿನ್ನ ಅಂದ ಚಂದ ಕಣ್ಣಿಗೆ ಸಂಪು ಕೈಯ ಬಳೆ ನಾದ ಕಿವಿ ಕಡಿ ಕೆಂಪು ನಿನ್ನ ಅಂದ ಚಂದ ಕಣ್ಣಿಗೆ ಸಂಪು ಅಲ್ಲದ ಕೈಯ ಬಳೆ ನಾದ ಕಿವಿ ಕಡಿ ಕೆಂಪು ನಿನ್ನ ಅಂದ ಚಂದ ಕಣ್ಣಿಗೆ